ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ನಮಸ್ಕಾರ ರೈತ ಬಾಂಧವರೇ, ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ನಮ್ಮ ರೈತ ಬಾಂಧವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08272722006. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08272722006. ಬನ್ನಿ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಂಧವರೇ, ಕೇಳುಗರೆ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಶ್ರೋತೃಗಳೇ, ಕೃಷಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಿತ್ತಿರವಾಗ್ತವೆ, ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಬೋದು, ನಿಮ್ಮ ವಿಶೇಷತೆಗಳನ್ನು ತಿಳಿಸ್ಬೋದು, ನಿಮ್ಮ ಭಾಗದಲ್ಲಿ ಕೃಷಿ ಹೇಗೆ ಸಾಗಿದೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಬೋದು. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಈ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ರೈತರು, ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಕರೆ ಮಾಡ್ತಾ ಇದ್ದೀರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು ಹೇಳಿ, ತಮ್ಮ ಹೆಸರು, ನಿಮ್ಮ ಹೆಸರು, ನಿಮ್ಮ ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಿ, ನಿಮ್ಮ ಹೆಸರು ಹೇಳಿ. ನಮಸ್ತೆ, ನಾನು ಉಡುಪಮಠದಿಂದ ಮಾತಾಡ್ತೇನೆ. ಎಲ್ಲಿಂದ? ಉಡುಪಮಠ. ಹೆಸರೇನಂದ್ರಿ? ನಿತಿ ಗ್ರಾಮ ಉಡುಪಮಠ. ಹೆಸರೇನಂದ್ರಿ? ಹೆಸರೇನಂದ್ರಿ ನಿಮ್ದು? ಯೋಗೀಶಾನಂದ. ಯೋಗೀಶಾನಂದ, ಏನ್ ಮಾಡ್ತೀರಿ ತಾವು? ಏನ್ ಮಾಡ್ತೀರಿ ಯೋಗೀಶ್ ಅವ್ರಿ, ಏನ್ ಮಾಡ್ತೀರಿ ತಾವು? ನಾನು ಹೌದಾ? ಕೇಳ್ತಾ ಇದೆಯಲ್ವ ನಮ್ ಧ್ವನಿ? ಹೌದಲ್ವಾ? ಮತ್ತೆ ನಾನು ಇವತ್ತು ಮಾತಾಡ್ತೀನಿ, ಒಟ್ಟಿ ಮಾತಾಡ್ತೀನಿ. ಹೌದಾ? ಯಾಕಂದ್ರೆ ಇವರು ಜೈಪಿಸಿದವರು ನಿಜಿಲ್ಲ, ಅದೇನು ಬೇರೆ ಏನಂದ್ರಿ? ಜೈಪಿಸಿದವರು. ಜೈಪಿಸಿದ್ರು ಯಾಕೋ ಸರಿ, ಈಗ ನಿಮ್ದು ಇದಕ್ಕೆ ಕೇಳ್ತಾ ಇಲ್ಲ. ಈಗ ಒಂದ್ ಪ್ರಶ್ನೆ ಯೋಗೀಶ್, ನಾಳೆ ಮಾತಾಡ್ತೀನಿ ಸರ್. ಓಕೆ, ಆಯ್ತು ಆಯ್ತು, ಧನ್ಯವಾದ. ಶತ್ರುಗಳೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡ್ ಬರ್ತಾ ಇದೆ, ನಿಮ್ಮ ಮಾತುಗಳು ಸ್ಪಷ್ಟವಾಗಿರಲಿ, ಕಾಮ್ ಆಗಿದ್ದವರು ಮಾತಾಡಿ, ಬಿಸಿ ಬಿಸಿ ಇರೋರು ಬೇಡ. ಆಮೇಲೆ ತಣ್ಣಗಾದ್ಮೇಲೆ ನಾವು ನೀವು ಮಾತಾಡೋಣ ಮುಂದಿನ ಕರೆ. ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ ಸರ್, ನನ್ನ ಹೆಸರು ಗೋಕುಲ್ ಅಂತ. ಗೋಕುಲ್ ಅವರು ಗ್ರಾಮದಿಂದ ಕಾಲ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಗೋಕುಲ್ ಅವರೇ? ಸಿಂಗತ್ತೂರು ಗ್ರಾಮ ಸರ್. ಸಿಂಗತ್ತೂರು ಗ್ರಾಮ, ಯಾವ ತಾಲೂಕು ಹೇಳಿ ಸ್ವಾಮಿ? ಸರ್ ಇದು ಮಡಿಕೇರಿ ತಾಲೂಕಿಗೆ ಬರುತ್ತೆ ಸರ್. ಓಕೆ, ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ? ಮಡಿಕೇರಿಯಿಂದ ಹೆಚ್ಚು ಕಮ್ಮಿ ಒಂದು 28 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ತಮ್ಮ ಪರಿಚಯ ಮಾಡಿಕೊಡ್ಬೋದಾ? ತಾವು ಏನ್ ಮಾಡ್ತಿದ್ರಿ, ಎಷ್ಟು ಎಕರೆ ಜಮೀನ್ ಇದೆ, ಏನೇನ್ ಬೆಳಿತಿದ್ರಿ ಅಂತ ಅನ್ಕೊಂಡು. ಸರ್ ನಮಸ್ಕಾರ, ಮೊದಲನೇದಾಗಿ ನಾನು ಒಬ್ಬ ಮಾಜಿ ಸೈನಿಕ. ಸುಮಾರು 18 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಈಗ ಮನೆಯಲ್ಲಿದ್ದೀನಿ ಸರ್. ಫೈನ್, ಈಗ ನಾವು ಅದ್ರದ್ದು ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಲೋಚನೆ ಇಟ್ಕೊಂಡಿದೀವಿ ಸರ್. ಕೊಡಗಿನಲ್ಲಿ ತುಂಬಾ ಜನ ಸೇನೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಹಾಗಾಗಿ ನಿಮ್ದೇ ಆದ ಒಂದು ವಿಶೇಷತೆ, ನೀವು ಅನುಭವಿಸಿದ ಕಷ್ಟಗಳು, ನೀವು ಹೇಗೆ ಅಲ್ಲಿ ನಿಭಾಯಿಸಿದ್ರಿ, ಇದನ್ನೆಲ್ಲದು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಲೋಚನೆ ಇಟ್ಕೊಂಡಿದ್ವಿ. ತಮ್ಮನ್ನ ಆಮೇಲೆ ಮಾತಾಡ್ತೀವಿ. ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದಾ ಗೋಕುಲಣ್ಣ? ಸರ್ 9481 9481 60 2170 2170. ಓಕೆ, ತಾವು ಈಗ ಕೃಷಿಕರು ಅಲ್ವಾ? ಹೌದು ಸರ್, ಈಗ ಸದ್ಯಕ್ಕೆ ನಾನು ಒಂದು 2.5-3 ವರ್ಷಗಳಿಂದ ಕೃಷಿಕನಾಗಿ ನಾನು ತೊಡಗಿಸ್ಕೊಂಡಿದ್ದೀನಿ ಸರ್. ಓಕೆ, ಎಷ್ಟು ಎಕರೆ ತೋಟ ಇದೆ ಅಥವಾ ಗದ್ದೆ ಇದೆ ಎಲ್ಲದು? ಸರ್ ನನ್ನದು ಒಂದು 2.5-3 ಎಕರೆ ಹತ್ರ ಒಂದು ತೋಟ ಇದೆ. ನಾನು ಸೇನೆಯಲ್ಲಿ ಇದ್ದ ಕಾರಣ ಅದನ್ನ ರೂಢಿಗೊಳಿಸ್ಲಿಕ್ಕೆ ಆಗ್ಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಕಾಫಿ ಎಲ್ಲ ಮಾಡಿದೆ, ಬಟ್ ಅದನಂತರ ಕೆಲವು ಈ ಕೆಲಸದವರ ತೊಂದರೆಯಿಂದಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಸ್ವಲ್ಪ ಇವಾಗ ಇನ್ನು ಮುಂದುವರಿತಾ ಇದ್ದೀನಿ ಅಲ್ವಾ. ಮನೆಯಲ್ಲಿ ಯಾರು ಇದ್ರಿ? ಮನೇಲಿ ಸರ್ ತಾಯಿ ಇದಾರೆ, ಆಮೇಲೆ ಹೆಂಡತಿ ಅವರು ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳಿದ್ದಾರೆ ಸರ್ 2 ಜನ. ಫೈನ್ ಫೈನ್. ದನಕರುಗಳು ಏನಾದರೂ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಮನೆಯಲ್ಲಿ ತೊಂದರೆಗೋಸ್ಕರ ಅದೇ ರೀತಿ ಯಾವುದೇ ಇದನ್ನ ನಾನು ಇದು ಮಾಡ್ಕೊಂಡಿಲ್ಲ. ಓಕೆ, ಹಾಗೆ ಒಟ್ಟು ಕೃಷಿಕರು ನೀವೀಗ ಅಲ್ವಾ? ಹೌದು ಹೌದು ಸರ್. ಒಂದು ಪ್ರಶ್ನೆ ಗೋಕುಲ್ ಅವರೇ. ಸರ್ ಹೇಳಿ. ಡೋಲೋಮೈಟ್ ಅನ್ಕೊಂಡು ಡೋಲೋಮೈಟ್ ಸುಣ್ಣ ಕೇಳಿದಿರಿ ಅಲ್ವಾ? ಹೌದು ಸರ್. ಈ ಡೋಲೋಮೈಟ್ ಸುಣ್ಣದಲ್ಲಿ ಯಾವ ರಾಸಾಯನಿಕಗಳು ಇರ್ತವೆ ಅಂತ ಅನ್ಕೊಂಡು ಹೇಳ್ಬೋದಾ? ಏನು ಅದರಲ್ಲಿ ಇರುವ ಸತ್ವಾಂಶಗಳು, ಪೋಷಕಾಂಶಗಳು? ಸೋಡಿಯಂ ಕಾರ್ಬೊನೇಟ್ ಸರ್. ನೋಡಿ ನೋಡಿ, ಕಾರ್ಬೊನೇಟ್ ಅನ್ಕೊಂಡು ಸರಿಯಾಗಿ ಹೇಳಿದ್ರಿ ಎರಡನೇ ಪದ. ಮೊದಲ ಪದ ಸರಿ ಅಲ್ಲ, ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡಿ. ಅದಷ್ಟೇ ಸ್ವಲ್ಪ ಗೊತ್ತಿರೋದು ಸರ್, ಕಾರ್ಬೊನೇಟ್ ಅಂತ ಅಲ್ಲ. ಸುಣ್ಣವನ್ನ ಇಂಗ್ಲಿಷ್ ನಲ್ಲಿ ಏನಂತಾರೆ ಸಾಮಾನ್ಯವಾಗಿ? ಸುಣ್ಣವನ್ನ ಇಂಗ್ಲಿಷ್ ನಲ್ಲಿ ಏನಂತಾರೆ ಸಾಮಾನ್ಯವಾಗಿ? ಒಂದು ಪದದಿಂದ ಕರೀತಾರೆ. ಇಲ್ಲ ಗೊತ್ತಿದೆ, ನೋಡೋಣ. ಮುಂದಿನ ಕರೆ ಯಾರು ಮಾತಾಡ್ತಾರೆ ಮಾಡ್ತಾರೆ ನೋಡ್ಕೊಂಡು ಉತ್ತರ ಸಿಗುತ್ತೆ, ಕೇಳ್ತಾ ಇರಿ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದಿರುವ ಪ್ರಶ್ನೆ, ಡೋಲೋಮೈಟ್ ಸುಣ್ಣದಲ್ಲಿ ಯಾವ ರಾಸಾಯನಿಕಗಳು ಇರ್ತವೆ? ಸಾಮಾನ್ಯವಾಗಿ ಕಾಫಿ ಬೆಳೆಗಾರರು ಕಾಫಿ ತೋಟಕ್ಕೆ ಈ ಒಂದು ಸುಣ್ಣದ ರೂಪದ ಪದಾರ್ಥವನ್ನು ಹಾಕೋದಿದೆ. ಸುಣ್ಣದಲ್ಲೂ ಬಗೆ ಬಗೆಯ ಪದಾರ್ಥಗಳು ಬರ್ತವೆ. ಈ ಡೋಲೋಮೈಟ್ ಸುಣ್ಣ ಇದೆಯಲ್ಲ, ಇದು ಉಪಯುಕ್ತವಾದದ್ದು. ಇದರಲ್ಲಿ ಏನಿದೆ ಅಂತ ಅಂದ್ಕೊಂಡು ಯಾರು ಹೇಳ್ತೀರಿ ನೋಡೋಣ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಬಾಗಮಳ. ಹೆಸರೇನಂದ್ರಿ? ಕುಮಾರ್. ಕುಮಾರ? ಮನೋಜ್ ಕುಮಾರ್. ಮನೋಜ್ ಕುಮಾರ್. ಮನೋಜ್ ಕುಮಾರ್ ಅವರೇ, ಡೋಲೋಮೈಟ್ ಸುಣ್ಣದಲ್ಲಿ ಏನು ರಾಸಾಯನಿಕಗಳು ಇರ್ತವೆ ಅಂತ ಅನ್ಕೊಂಡು ಹೇಳ್ಬೋದಾ? ಇರ್ಬೋದಲ್ಲ, ಇದೇ ಇದೆ. ಕ್ಯಾಲ್ಸಿಯಂ ಇದ್ದೇ ಇದೆ ಅದರ ಜೊತೆಗೆ. ಇವರು ಗೋಕುಲ್ ಅವರು ಒಂದು ಪದ ಬಳಸಿದ್ರು, ಅದನ್ನು ಸೇರಿಸಿ. ಗೋಕುಲ್ ಅವರು ಒಂದು ಪದ ಬಳಸಿದ್ರು. ಕ್ಯಾಲ್ಸಿಯಂ ಕಾರ್ಬೊನೇಟ್, ಮೆಗ್ನೇಷಿಯಂ ಕಾರ್ಬೊನೇಟ್. ಕ್ಯಾಲ್ಸಿಯಂ ಕಾರ್ಬೊನೇಟ್, ಆಮೇಲೆ ಮೆಗ್ನೇಷಿಯಂ ಕಾರ್ಬೊನೇಟ್, ಎರಡು ಇರುತ್ತೆ. ಕ್ಯಾಲ್ಸಿಯಂ ಮತ್ತು ಮೆಗ್ನೇಷಿಯಂ ಕಾರ್ಬೊನೇಟ್ ಅನ್ನೋ ಪದಾರ್ಥಗಳು ಡೋಲೋಮೈಟ್ ಸುಣ್ಣದಲ್ಲಿ ಇರ್ತವೆ. ಹಾಗಾಗಿ ಮಣ್ಣಿಗೆ ಕ್ಯಾಲ್ಸಿಯಂ ಸಿಗುತ್ತೆ, ಮೆಗ್ನೇಷಿಯಂ ಸಿಗುತ್ತೆ ಅಂತ ಅನ್ಕೊಂಡು ಇದನ್ನ ಇಷ್ಟಪಟ್ಟು ಹಾಕೋರಿದ್ದಾರೆ. ಅಲ್ವಾ? ಕೇಳ್ತಾ ಇದೀಯಾ ಮನೋಜ್ ಕುಮಾರ್? ಹೌದು, ಅಂದರೆ ಕ್ಯಾಲ್ಶಿಯಮ್ನು ಬೇಕು, ಮೆಗ್ನೀಷಿಯಂ ಬೇಕು, ಮ್ಯಾಂಗನೀಸ್ ಬೇಕು, ಗಂಧಕ ಬೇಕು, ಹೀಗೆ ಸಸ್ಯಗಳಿಗೆ ಒಟ್ಟು ಎಷ್ಟು ಪೋಷಕಾಂಶಗಳು ಬೇಕಂತ ಹೇಳ್ತೀರಿ? ಸಾರಜನಕ ಬೇಕು. ಅಲ್ಲ, ಎಲ್ಲವೂ ಸೇರಿದ್ರೆ? ಎಲ್ಲವೂ ಸೇರಿದ್ರೆ ಒಂದು ಹನ್ನೆರಡಕ್ಕಿಂತ ಹೆಚ್ಚು ಎಲ್ಲಿವರೆಗೆ ಹೋಗ್ತದೆ ಹೇಳಿ? ಹನ್ನೆರಡರ ಮೇಲೆ ಹದಿನಾಲ್ಕು ರಾಸಾಯನಿಕ ವಸ್ತು ಬೇಕಾಗುತ್ತೆ. ಹದಿನಾರು ಸತ್ವಾಂಶಗಳು ಬೇಕಂತ ಅನ್ಕೊಂಡು ಹೇಳ್ತಾರೆ, ಕೆಲವೊಬ್ರು ಹದಿನೇಳು ಅಂತಾನು ಮಾತಾಡೋದಿದೆ. ಹೌದು, ಹದಿನಾರು ಪೋಷಕಾಂಶಗಳು, ಅದರಲ್ಲಿ ಪ್ರಧಾನ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಇವೆಲ್ಲವೂ ಸೇರ್ಕೊಂಡಿದ್ದಾವೆ. ಒಳ್ಳೆಯದು ಮನೋಜ್ ಕುಮಾರ್ ಅವನ, ನಮಸ್ಕಾರ, ಧನ್ಯವಾದ. ಕೇಳಿಗರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಶ್ರೀ ಮೂಡ್ ಬರ್ತಾ ಇದೆ. ಕೃಷಿಕರಿಗಾಗಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಇದು. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ಮಹೇಶ್ ಅಂತ, ಕೋಪಟ್ಟಿಯಿಂದ. ಮಹೇಶ್ ಅವರು ಕೋಪಟ್ಟಿಯಿಂದ. ಹೇಗಿದೆ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಮಳೆ, ನಿಮ್ಮ ಬದುಕು? ಮಳೆ ಬೀಳ್ತಿದೆ ಸರ್, ನಮಗೆ ಸ್ವಲ್ಪ ಜಾಸ್ತಿನೇ ಮಳೆ. ಅಂದ್ರೆ ಬೆಟ್ಟ ಸೈಡ್ ಅಲ್ಲ ಸರ್ ನಮ್ದು, ತಲಕೋರಿ ನಮ್ದೆಲ್ಲ ಸೇಮ್ ಆಯ್ತು ಅಂದ್ರು, ತಲಕೋರಿಗಿಂತ ಐತೆ ನಮ್ದು. ನಮ್ಮ ಈಚೆ ಬ್ಯಾಕ್ ಸೈಡ್ ಹೋದ್ರೆ ಈ ದಬ್ಬರ್ಕ ಕಲ್ಲುಗುಂಡಿ ಸಂಪಾಜೆ ಈ ಭಾಗದ ಮಳೆ ನಮಗೆ ಹೆಚ್ಚು ಬೀಳ್ತದೆ. ರೋಡಿಂದ ನಮ್ಮ ಇಲ್ಲಿಗೆ ಬಿದ್ದ ಮಳೆ ಕೆಳಗಡೆ ಬೀಳೋದಿಲ್ಲ ಕೆಲವು ಸಮಯದಲ್ಲಿ. ಈ ಒಂದು ವಾರದಲ್ಲಿ ಏನಾದ್ರೂ ಮಳೆ ಬರುತ್ತಂತ ಸೂಚನೆ ಇದೆಯಾ? ಸೂಚನೆ ಇದೆ ಸರ್, ಯಾಕೆಂತ ಹೇಳಿದ್ರೆ ಒಂದು ಮಳೆ ಮೋಡ ಈ ಬ್ಯಾಕ್ ಸೈಡ್ ಇಂದ ಬರ್ತಾ ಇದೆ. ಅಂದ್ರೆ ಈ ದಬ್ಬರ್ಕ ಸೈಡ್ ಮೇಲ್ಗಡೆ ಈ ಫಾರೆಸ್ಟ್ ಏರಿಯಾದಿಂದ ನಮ್ಮ ಈಚೆ ಬ್ಯಾಕ್ ಸೈಡ್ ಇಂದ ಯಾವಾಗ ನಮ್ಮ ಈ ಕಡೆ ನಾಡು ಸೈಡ್ ಕವರ್ ಆಯ್ತು ಅವತ್ತು ಮಳೆ, ಆ ಸೀಸನ್ ಅಲ್ಲಿ ಮಳೆ ಪಕ್ಕ 100% ಸರ್. ನೋಡಿ, ನಮಗೆ ಕೆಳಗಡೆಯಿಂದ ಮಳೆ ಬಂದ್ರೆ ಅಷ್ಟು ಬೀಳೋದಿಲ್ಲ, ಅಂದ್ರೆ ಹಿಂಗೆ ಆ ಕೆಳಗಡೆ ಲೈನ್ ಅಲ್ಲಿ ಹೋಗ್ಬಿಡ್ತದೆ. ಅಂದ್ರೆ ಚೇರ್ಮನ್ ಸೈಡ್, ಕಾರ್ಗುಂದ ಹಿಂಗೆ ಈ ತರ. ನಮ್ಮ ಈ ಕಡೆ ಬ್ಯಾಕ್ ಈ ಮ್ಯಾಂಗ್ಳೂರ್ ಸೈಡ್ ಇಂದ ಯಾವ ಕವರ್ ಆಯ್ತು ಸರ್ ನಮ್ದು ಈ ಅರಣ್ಯ ಸೈಡ್ ಇಂದ ಒಳ್ಳೆ ಮಳೆ ಆಗ್ತದೆ ಸರ್ ನಮಗೆ. ಈಚೆ ಫೆಬ್ರವರಿ ಟೈಮ್ ಅಲ್ಲಿ ಈ ಕಡೆ ಬಂದ್ರೆ ನಮಗೆ ಈ ಬ್ಲಾಸಮ್ಗೆಲ್ಲ ಒಳ್ಳೆದಾಗುತ್ತೆ. ಇನ್ನು ಎಷ್ಟು ದಿನದಲ್ಲಿ ನಿಮಗೆ ಮಳೆ ಬರ್ಬೋದು ಅಂತ ಹೇಳ್ತೀರಿ? ಇಲ್ಲ ಸರ್, ಈಗ ಬಂದ್ರೆ ಒಂದು 10 ದಿವಸದಲ್ಲಿ ಬರಬೇಕು ಅಲ್ವಾ, ಅದು ಬಿಟ್ಟರೆ ಇನ್ನು ಒಂದು ಈ ಫೆಬ್ರವರಿ ಒಂದು 20 ಹಿಂಗೆ. ಸೊ ಇವಾಗ ನಮಗೆ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಸರ್. ಕಳೆದ ವರ್ಷ ನೋಡಿ ಜನವರಿಂದನೇ ಮಳೆ ನಮಗೆ, ಮೊನ್ನೆ ತಾನೆ ಬಿಟ್ಟಿರೋದು, ಒಂದು 20-25 ದಿವಸ ಆಯ್ತಲ್ಲ ಸರ್. ನಿಜ. ಮಹೇಶ್ ಅವರೇ, ನಿಮಗೆ ಒಂದು ಪ್ರಶ್ನೆ. ಕೊಡಗು ಜಿಲ್ಲೆಯವರು ತಾವಲ್ವಾ? ಹೌದು ಸರ್. ಕೊಡಗು ಜಿಲ್ಲೆಯ ಒಟ್ಟು ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್ ಇದೆ ಅಂತ ಹೇಳ್ಬೋದಾ? ಇದು 60 ಮೈಲು. ಮೈಲು ಮೈಲ್ ಬೇಡ, ಚದರ ಕಿಲೋಮೀಟರ್ ನಾನು ಕೇಳಿದ್ದು. ಅದೇ 120. ಅದೇ 60-40 ಅಂತ ನಾನು ಕೇಳಿದೀನಿ ಸರ್. ಓಹೋ, 60-40 ಅಂತ ಮೈಲ್ ಕೇಳಿದಿರಾ? ಎಲ್ಲಿ ಕೇಳಿದ್ರಿ? ಎಲ್ಲೋ ಹಿಂಗೆ ಎಲ್ಲೋ ರೇಡಿಯೋ ಎಲ್ಲ ಕೇಳ್ತಾ ಇರ್ತೀನಿ ಸರ್, ಡೇ ಅಲ್ಲಿ ಕೇಳೋದಿಲ್ಲ ಅಲ್ವಾ. ಸಂಜೆ ಟೈಮು ಮೊನ್ನೆ ಅವರು ಮಾತಾಡ್ತಾರಲ್ಲ, ಉತ್ತರ ಸಿಗುತ್ತೆ. ಒಳ್ಳೇದು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನಿಮಗೆ ಪ್ರಶ್ನೆ ಹೀಗಿದೆ, ಕೊಡಗು ಜಿಲ್ಲೆಯ ಒಟ್ಟು ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್ ಹೇಳ್ಬೋದಾ? ನೋಡಿ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಶತ್ರುಗಳೇ. ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು ಹೇಳಿ? ನಮಸ್ಕಾರ, ತಮ್ಮ ಹೆಸರು ಏನಂದ್ರಿ? ನಿಮ್ಮ ಹೆಸರು? ಬೋಪಯ್ಯ ಅಂತ. ಬೋಪಯ್ಯನವರು ಎಲ್ಲಿಂದ ಸ್ವಾಮಿ? ಸರ್ ನಾನು ಮಲ್ಕೆ ತಾಲೂಕು ಮಜವಾಡ ಗ್ರಾಮ ಸರ್. ನಾಪೋಕ್ಲ ಹತ್ರ. ಹೌದು ಸರ್. ಎಂತ ಗ್ರಾಮ ಅಂದ್ರಿ? ವದವಾಳ ಗ್ರಾಮ ಸರ್, ವದವಾಳ. ಎಷ್ಟು ವಯಸ್ಸು ಬೋಪಯ್ಯನವರು? ತುಂಬಾ ಸಂತೋಷ, ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಸರ್. ತಮಗೆ ವಯಸ್ಸು ಎಷ್ಟು? 19 ವಯಸ್ಸಿನ ಒಂದು ಮುದುಕ. ಹೌದಾ? ಹೌದು ಸರ್. ಮುದುಕ ಅಂತ ಯಾಕಂತೀರಿ? ನಾನು ಯುವಕ ಅನ್ಬೇಕು. ಹೌದು ಸರ್, ಹುಡುಗನಾಗಿ ಇದ್ದೀನಿ ಸರ್. ನೋಡಿ, ಇಷ್ಟು ಹುರುಪಿನಿಂದ ಇದೆ ಇರುವಾಗ ನೀವು ಮುದುಕರು ಅಂತ ನಾವು ಅನ್ನಕ್ಕೆ ಯಾಕೆ ಅಲ್ವಾ? ಹೇಗಿದೆ ತಮ್ದು ಆರೋಗ್ಯ ಹೇಗಿದೆ ಸ್ವಾಮಿ? ಆರೋಗ್ಯ ಚೆನ್ನಾಗಿದೆ ಸರ್, ಚೆನ್ನಾಗಿದ್ದೀನಿ ಸರ್. ನಾನು ಸಿಆರ್ಪಿಎಫ್ನಲ್ಲಿ 18 ವರ್ಷ ನೌಕರಿ ಮಾಡಿ ಬಂದಿದ್ದೀನಿ. ಆಯ್ತಾ ಸರ್, ಬಂದ್ಬಿಟ್ಟು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್, ತೋಟ ಗೀತ ಮಾಡಿ. ಹೌದು, ನಿಮ್ದು ನಾಲ್ಕೂವರೆ ಎಕರೆ ತೋಟದಲ್ಲಿ ಬಂದು 21 ಕ್ವಿಂಟಲ್ ಮೆಣಸು ತೆಗೆದೀನಿ ಸರ್. ಸಮಯದಲ್ಲಿ ತಮ್ದು ಸಂಖ್ಯೆನ ಹೇಳಿ ಬೋಪಯ್ಯನವ್ರೆ, ನಿಮ್ದು ಸಂಖ್ಯೆನ ಹೇಳಿ. 96 96 32 32 4004 00 6 7 6 7 9 96 ಅಲ್ವಾ? ಹೌದು ಸರ್. 3 2 4 0 0 6 7 ಅಲ್ವಾ? ಹೌದು. ತಾವು 79 ವರ್ಷ ವಯಸ್ಸು, ಈಗಲೂ ಹುರುಪಿನಿಂದ ಜೀವನ ಮಾಡ್ತಾ ಇದ್ರಿ. ಆಗ ಏನ್ ಓದಿದ್ದು ತಾವು? ನಾವು ನಿಮ್ ಜೊತೆಗೆ ಪ್ರತ್ಯೇಕವಾಗಿ ಮಾತಾಡ್ತೀವಿ. ಈಗ ಒಟ್ಟು 4.5 ಎಕರೆ ತೋಟ ಇದೆ ಅಲ್ವಾ? ಗದ್ದೆನೂ ಮಾಡ್ತೀರಾ? ಗದ್ದೆ ಈಗ ಬಿಟ್ಟು ಸ್ವಲ್ಪ ದೂರ ಆಗ್ತದೆ. ಮನೆಯಲ್ಲಿ ಯಾರ್ಯಾರು ಇದ್ರಿ ಸ್ವಾಮಿ? ಮನೆಯಲ್ಲಿ ನಾನು ನನ್ನ ಹೆಂಡತಿ ಇದ್ವಿ ಸರ್. ಆಳು ಕಾಳುಗಳನ್ನು ಉಪಯೋಗಿಸಿಕೊಂಡು. ಹೌದು. ರೇಡಿಯೋನ ಎಷ್ಟು ವರ್ಷದಿಂದ ಕೇಳ್ತಾ ಇದ್ರಿ? ಬೋಪಯ್ಯನವ್ರೆ, ಪ್ರಶ್ನೆ ಕೇಳ್ತಾ ಇದ್ವಿ. ಕೊಡಗು ಜಿಲ್ಲೆಯ ಒಟ್ಟು ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್ ಅಂತ ನಿಮ್ಮ ಮುಂದಿದೆ ಪ್ರಶ್ನೆ, ಹೇಳ್ಬೋದಾ? ಏನಾದ್ರೂ ನೋಡಿ ಉತ್ತರ ಸಿಗ್ಬೋದಾ? ಅಲ್ಲ, ಒಂದು ಅಂದಾಜು ಹೇಳಿ ನೋಡೋಣ, ಎಷ್ಟು ಚದರ ಕಿಲೋಮೀಟರ್ ನೋಡೋಣ. ಇಲ್ಲ, ಜಾಸ್ತಿನೇ. 4102 ಚದರ ಕಿಲೋಮೀಟರ್. 4102 ಚದರ ಕಿಲೋಮೀಟರ್ ಉದ್ದ ಅಗಲ ಎರಡನ್ನು ಗುಣಿಸಿ ನಾವು ಲೆಕ್ಕ ಮಾಡಿದ್ರೆ ಎಷ್ಟು ಬರ್ತದೆ? ಹೌದು. ನಿಮ್ ಜೊತೆಗೆ ಪ್ರತ್ಯೇಕವಾಗಿ ಮಾತಾಡೋಣ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಪಶ್ಚಿಮ ಘಟ್ಟಗಳ ಈ ಕೊಡಗು ಜಿಲ್ಲೆ ಹೇರಳವಾದ ಅರಣ್ಯ ಸಂಪತ್ತಿನಿಂದ ಕೂಡಿದೆ. ಹಾಗೆ ಪರಿಶ್ರಮ ಪಟ್ಟು ಜೀವನ ಮಾಡುವ ರೈತರು ಇದ್ದಾರೆ, ನಾಗರಿಕರನ್ನು ಕಾಣಬಹುದು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ, ತಮ್ಮ ಹೆಸರು? ಕುಮಾರೇಗೌಡ ಅಂತ. ಸಾಲಿಗ್ರಾಮದಿಂದ ಸರ್. ಕುಮಾರೇಗೌಡರು? ಎಂತ ಊರಂದ್ರಿ? ಸಾಲಿಗ್ರಾಮ. ಈಗ ತಾಲೂಕಾಗಿದೆ ಸಾಲಿಗ್ರಾಮ. ಸಾಲಿಗ್ರಾಮ ಯಾವ ಜಿಲ್ಲೆ ಹೇಳಿ ಸ್ವಾಮಿ? ಮೈಸೂರು ಜಿಲ್ಲೆ ಕೆಆರ್ನಗರ್ ತಾಲೂಕಿದ್ದು. ಈಗ ತಾಲೂಕು ಮಾಡಿದ್ದಾರೆ, ಈಗ ಘೋಷಣೆ ಆಗಿದೆ ಸಾಲಿಗ್ರಾಮ ತಾಲೂಕು ಒಂದು ಹೆಸರು ಆಗುತ್ತೆ ಮೈಸೂರು ಜಿಲ್ಲೆಯಲ್ಲಿ. ತಾಲೂಕು ಮಾಡಿಸ್ಕೊಂಡ್ಬಿಟ್ರ? ತಾಲೂಕು ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಕುಮಾರೇಗೌಡರು ತಮಗೆ ವಯಸ್ಸೆಷ್ಟು? ಸರ್ ನನಗೆ 59. 59. ನಾನು ಕೃಷಿಕ, ಹಿಂದೆ ಎಲ್ಲ ಕೃಷಿ ಮಾಡ್ತಿದ್ದೆ, ಆದ್ರೆ ಇವಾಗ ಇಲ್ಲ. ಏ, ಮಾಡ್ಬೇಕು, ಬಿಡಬಾರ್ದು ಮಣ್ಣನ್ನ, ಎಂದೆಂದು ಬಿಡಬಾರ್ದು. ಅಲ್ಲ ಸರ್, ಇವತ್ತೆ ಈಗ ಹ್ಯಾಂಡಿಕ್ಯಾಪ್ ನಾನು, ಈಗ ಮನೇಲಿ ನಿಮ್ಮನ್ನ ಕೇಳ್ತಾ ಇದ್ದೀನಲ್ಲ, ನಿಮ್ಮ ಕೃಷಿ ರಂಗ ಮತ್ತೆ ಭತ್ತ ಚಿತ್ತ ಕಾಟಿದ್ದು ಎಲ್ಲ ಕಾರ್ಯಕ್ರಮಗಳನ್ನ ನಿಮ್ ತುಂಬಾ ಚೆನ್ನಾಗಿ ಕೇಳಕ್ ಇಷ್ಟ ನನಗೆ. ನೀವು ರೇಡಿಯೋದಲ್ಲಿ ಕೇಳ್ತೀರಾ ಮೊಬೈಲ್ ಅಲ್ಲಿ ಕೇಳ್ತೀರಾ? ಮೊಬೈಲ್ ರೇಡಿಯೋ ಇದೆ, ಅದರಲ್ಲೇ ಕೇಳ್ತೀನಿ ನಿಮ್ಮ ಆಕಾಶವಾಣಿ. ನಿಮ್ಮ ಚಿತ್ತ ರೇಡಿಯೋ ದತ್ತ ಅತ್ತ ಚಿತ್ತ ಭತ್ತ ನೋಡಿ ನೋಡಿ. ಅದೇ ಅದೇ ಅದೇ ನೀವು ಮಾಡುವಂತ ಕಾರ್ಯಕ್ರಮಗಳು ನನಗೆ ಮೆಚ್ಚುಗೆ. ನಿಮ್ ಮಾತು, ನಿಮ್ ಮಾತಿನ ಶೈಲಿ ಇವೆಲ್ಲ ಕೇಳ್ತಾ ಇದ್ರೆ ನನಗೆ ತುಂಬಾ ಇಷ್ಟ. ನಾವು ಮೈಸೂರು ಆಕಾಶವಾಣಿನೂ ಕೇಳ್ತೀವಿ, ಕೃಷಿ ರಂಗ ಕೇಳ್ತೀವಿ, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಕೃಷಿ ರಂಗ ಬಂದಾಗ ನಿಮ್ಮದನ್ನ ಕೇಳ್ತೀನಿ ನಾನು. ಅಲ್ಲ, ಹೋಲಿಕೆ ಮಾಡೋದ್ಕಿಂತ ಅದು ಒಂಥರ ರುಚಿ, ಇದು ಒಂಥರ ರುಚಿ. ಅದಲ್ಲ, ಯಾಕೆಂತ ಅಂದ್ರೆ ನಿಮ್ ಕೊಡಗಿನ ಭಾಷೆಯಲ್ಲಿ ನಿಮ್ಮ ಶೈಲಿ ಇದೆಯಲ್ಲ, ಹಾಗೆ ಹಾಗೆ ಇದನ್ನ ಕೇಳಕ್ಕೆ ನನಗೆ ತುಂಬಾ ಇಷ್ಟ ಅಲ್ವಾ. ಆಮೇಲೆ ಒಂಥರ ಒಳ್ಳೆ ವಿಚಾರಗಳನ್ನ ಹೆಕ್ಕಿ ಹೆಕ್ಕಿ ನಿಮಗೆ ಉಣಬಡಿಸೋದು. ಹೌದೌದು, ಆಕಾಶವಾಣಿ ಅಂತ ಅಂದ್ರೆ ಪ್ರತಿ ಒಂದಕ್ಕೂ ನಮ್ಗೆ ಉತ್ತಮ. ನಿಜ. ಕುಮಾರೇಗೌಡರು ತಮ್ದು ಎಷ್ಟೆಕರೆ ಜಮೀನಿದೆ? ಸರ್ ನಮ್ಗೆ 3 ಎಕರೆ ಜಮೀನ್ ಇತ್ತು, ಇವಾಗ ನನ್ಗಿಲ್ಲ ಬಿಡಿ ಅದು. ಆದ್ರೂ ನನ್ ಕೃಷಿಕ ಅಂತ ಅಂದ್ಬಿಟ್ಟು ನನ್ಗೆ ಕೃಷಿ ಮೇಲೆ ಭಾರಿ ಅಭಿಮಾನ. ಏನು ಅನಾನುಕೂಲ ಆಯ್ತು, ಏನು ಅಂಗವಿಕಲ ಅಂತ ಹೇಳ್ತಾ ಇದ್ರಿ? ಅದು ನನ್ಗೆ ಆಕ್ಸಿಡೆಂಟ್ ಆಯ್ತು ಬಿಡಿ, ಅದು ಒಂದ್ ಸಾರಿ ಮಾತಾಡಿದೆ ನಿಮ್ ಜೊತೆ ಇವತ್ತು. ಅದು ಸಮಸ್ಯೆ ಇರ್ಲಿ. ಈಗ ನಿಮ್ ಕೃಷಿಗೆ ಸಂಬಂಧಪಟ್ಟಂಗೆ ಬೆಳಿಗ್ಗೆ ಚಿತ್ರಕಾರ್ಯ ಬರ್ತದಲ್ಲ, ಅದಕ್ಕೆಲ್ಲ ಮಾಡ್ತೀನಿ ಕೇಳ್ತೀನಿ. ನೋಡಿ, ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲದಿದ್ರೂ ಆನಂದದಿಂದ ಮಾತಾಡ್ತಿದ್ರಿ. ಹೌದೌದು ಸರ್, ಏನಿಲ್ಲ, ನಿಮ್ಮನ್ನ ನಿಮ್ಮ ಕಾರ್ಯಕ್ರಮ ಕಂಡ್ರೆ ನನಗೆ ತುಂಬಾ ಆಸೆ ಅಲ್ವಾ. ರೇಡಿಯೋ ಕೇಳ್ತಾ ಆಗಿ 9 ವರ್ಷ ಆಯ್ತು ನಾನು ಕೆಳಕಿಡ್ದು ನೋಡಿ ನೋಡಿ. ಕೇಳ್ತಾ ಇದ್ದೀನಿ ಸರ್. ಪ್ರಶ್ನೆ ತಮಗೆ, ಯಾವ್ಯಾವ ಕಾಡು ಪ್ರಾಣಿಗಳಿಗೆ ಕಾಲು ಬಾಯಿ ಜ್ವರ ಕಾಣಿಸುತ್ತಂತ ಹೇಳ್ಬೋದಾ? ಕಾಲು ಬಾಯಿ ಜ್ವರ ಸಾಮಾನ್ಯವಾಗಿ ಹಸುಗಳು, ಎತ್ತುಗಳು, ಎಮ್ಮೆಗಳು ಇವಕ್ಕೆಲ್ಲ ಕಾಣಿಸುತ್ತೆ. ಕಾಡು ಪ್ರಾಣಿಗಳಿಗೂ ಕಾಣಿಸ್ಕೊಳ್ಳುತ್ತೆ. ಯಾವ ಕಾಡು ಪ್ರಾಣಿಗಳಿಗೆ ಕಾಣಿಸ್ಬೋದು? ಕಾಡು ಪ್ರಾಣಿಗಳಿಗೆ ಕಾಡು ಪ್ರಾಣಿಗಳಿಗೆ ಕಾಡು ಎಮ್ಮೆ ಕಾಲು ಕಾಲು ಬಾಯಿ ಜ್ವರ ಕಾಲು ಬಾಯಿ ಜ್ವರ ಕಾಡು ಕಾಡು ಕೋಣ ಕಾಡು ಎಮ್ಮೆ ಅಂತ ಇದೆಯಲ್ಲ. ಹೌದು, ಹೆಂಗ್ ಹೇಳ್ತೀರಿ? ಇದೇ ತರ ಪ್ರಾಣಿ ಇರೋದು ಅದುವೇ ಅಲ್ವಾ? ಓಹೋ, ಹಾಗೆ. ಕಾಡು ಕೋಣ ಕಾಡು ಹನ್ನ ಕಾಡು ಎಮ್ಮೆಗೂ ಬರುತ್ತೆ ಅಂತ ಹೇಳ್ತೀರಿ? ಹೌದು. ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಿದ್ರಿ? ಈ ನಮ್ಮ ಪ್ರಾಣಿ ನೋಡ್ಕೊಂಡ್ರೆ ಅದು ಅದೇ ತರ ಇರುತ್ತೆ ಅಂತ. ಅಂದ್ರೆ ಗೊರಸಿರ್ಬೇಕು, ಗೊರಸಿದ್ದ ಪ್ರಾಣಿಗಳಿಗೆ ಈ ಕಾಲು ಬಾಯಿ ಜ್ವರ ಕಾಣಿಸುತ್ತೆ. ಹೌದು, ಕಾಡು ಕೋಣ ಕಾಡು ಎಮ್ಮೆಗೂ ತಾವು ಹೇಳಿದಂಗೆ ಗೊರಸಿರುತ್ತೆ, ಅದಕ್ಕೂ ಬರುತ್ತೆ. ಅದೇ ತರ ಇನ್ಯಾವ ಪ್ರಾಣಿಗಳಿಗೆ ಗೊರಸಿರುತ್ತೆ? ಕುದುರೆ ಕುದುರೆ ಕುದುರೆಗೂ ಬರುತ್ತಾ? ಕುದುರೆಗೂ ಬರುತ್ತಾ? ಕುದುರೆಗೂ ಇರುತ್ತೆ. ಚಿನ್ನಿ ಕುದುರೆ ಕತ್ತೆ ಇವೆಲ್ಲಕ್ಕೂ ಇರುತ್ತೆ. ಹೌದಾ? ಒಂದಿರುತ್ತಾ ಎರಡು ಇರುತ್ತಾ? ಒಂದಿರುತ್ತಾ ಎರಡು ಇರುತ್ತಾ? ಅದು ಎರಡು ಎರಡು ಅಲ್ಲ, ಗೊರಸು ಒಂದಿರುತ್ತಾ ಎರಡು ಇರುತ್ತಾ? ಅದಕ್ಕೆ ಕುದುರೆ ಒಂದೇ. ಹಾ, ಒಂದಿದ್ರೆ ಬರೋದಿಲ್ಲ. ಎರಡು ಗೊರಸಿದ್ರೆ ಮಾತ್ರ ಬರುತ್ತೆ. ಹೌದು, ಎರಡು ಗೊರಸುಗಳಿರುವ ಪ್ರಾಣಿಗಳಿಗೆ ಮಾತ್ರ ಬರೋದು. ಆತರ ಹಂದಿಗಳಿಗೆ ಬರುತ್ತೆ ಅಂತ ಹೇಳ್ತೀರಾ ಇಲ್ಲ ಅಂತ ಹೇಳ್ತೀರಾ? ಹಂದಿಗೂ ಬರುತ್ತೆ. ಹಾ, ಆಮೇಲೆ ಆನೆಗಳಿಗೆ ಆನೆಗಳಿಗೆ ಬರುತ್ತೆ ಅಂತ ಹೇಳ್ತೀರಾ ಇಲ್ಲ ಅಂತ ಹೇಳ್ತೀರಾ? ಆನೆಗಳಿಗೂ ಬರುತ್ತೆ. ಹಾ ನೋಡಿ, ಹೆಂಗ್ ಹೇಳ್ತೀರಿ ಖಚಿತವಾಗಿ ಆನೆಗಳಿಗೆ ಬರುತ್ತೆ ಅಂತ? ಅದಕ್ಕೂ ಚಿಹ್ನೆ ಇರ್ತದೆ ಕಾಲಲ್ಲಿ. ಹಾಗೆ ಹಾಗೆ, ಚಿಗರೆಗಳಿಗೆ ಚಿಗರೆಗಳಿಗೆ ಚಿಗರೆ ಚಿಗರೆ ಚಿಗರೆ ಜಿಂಕೆ. ಹಾ, ಜಿಂಕೆ ಅದಕ್ಕೂ ಇರುತ್ತೆ. ಹಾ ನೋಡಿ ನೋಡಿ ನೋಡಿ, ಸುಮಾರು ಪ್ರಾಣಿಗಳಿರುತ್ತೆ ಸರ್ ಅಲ್ವಾ? ಹೌದು, ನೀವ್ ಹೇಳಿದ್ದೆಲ್ಲ ಸರಿ. ಒಳ್ಳೇದಾಗ್ಲಿ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಖುಷಿಯಾಗಿರಿ. ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ. ಕೆಳಗರೆ ನೋಡಿ, ಕಾಲು ಬಾಯಿ ಜ್ವರ ವೈರಸ್ನಿಂದ ಬರೋದು, ಅದು ಸಹ ಬಹಳ ಚೆನ್ನಾಗಿ ಹರಡ್ಬಿಡುತ್ತೆ, ತೊಂದರೆ ತಾಪತ್ರಯಗಳನ್ನು ಕೊಡುತ್ತೆ, ಆದರೆ ಪ್ರಾಣಾಪಾಯವನ್ನು ಉಂಟು ಮಾಡೋದಿಲ್ಲ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ಚಂದ್ರು ಸರ್. ನಮಸ್ಕಾರ ಚಂದ್ರಣ್ಣ. ನಮಸ್ತೆ ಸರ್, ನಿಮ್ಗು ಹೊಸ ವರ್ಷ ಶುಭಾಶಯಗಳು. ಹಾ, ಯಾವಾಗ್ಲೂ ಹೊಸ ದಿನನೇ ನಿಮ್ಗೆಲ್ಲ ರೈತರಿಗೆ ಅಲ್ವಾ? ಹೌದು ಸರ್. ನಮಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿದ್ರೇನೆ ಎಲ್ಲರೂ ಚೆನ್ನಾಗಿರ್ತಾರಲ್ವಾ? ಹೌದು ಸರ್. ಹೌದು ಹೌದು. ಏನ್ ಕೆಲಸ ಮಾಡ್ತಾ ಇದ್ರಿ ಸರ್? ಇವಾಗ ಭತ್ತ ಕಟಾವ್ ಆಗೈತೆ. ತಿರುಗಾ ನೀರು ಕಟ್ ನೀರ್ ಕೊಡ್ತಾರೆ ಹಿಂಗ್ ಕೊಡ್ತಾರೆ ನೋಡ್ ಹಾಕ್ಬೇಕು. ನೀರ್ ಕೊಟ್ರೆ ಏನ್ ಮಾಡ್ತೀರಿ? 15 ದಿವಸ ಅರಿಸಿ 15 ದಿವಸ ಬುಟ್ಟಾಗ ಭತ್ತ ಒಣಗೋಯ್ತದೆ ಸರ್ ಅಲ್ವಾ? ಹೌದು. ಓಕೆ, ಭತ್ತ ಭತ್ತವನ್ನ ಇಷ್ಟಪಟ್ಟು ಬೆಳಿತೀರಿ? ಹೌದು ಸರ್. ಅದು ನಾಲೆ ನೀರಾವರಿಯಲ್ಲೇನೇ ಬೆಳೆಯೋದು ಅಲ್ವಾ? ಹೌದು ಸರ್. ಹೌದು ಹೌದು. ಪ್ರಶ್ನೆ ಚಂದ್ರು ತಮಗೆ ಹೇಳಿ. ಕಪ್ಪು ಹಣ್ಣು ಅನ್ಕೊಂಡು ಒಂದು ಸಂಬಾರ ಪದಾರ್ಥ ಕರೀತಾರೆ, ಯಾವ್ದದು? ಇದು ಸರ್ ಮೆಣಸು. ಮೆಣಸು, ಸರಿಯಾಗಿ ಹೇಳಿದ್ರಿ. ಅದೇ ರೀತಿ ಹಸಿರು ಹಣ್ಣು ಅನ್ಕೊಂಡು ಇನ್ನೊಂದು ಸಾಂಬಾರ ಪದಾರ್ಥ ಕರೀತಾರೆ, ಅದ್ಯಾವ್ದು? ಎರಡು ಸಾಂಬಾರ ಪದಾರ್ಥ, ಕಪ್ಪು ಹಣ್ಣು, ಕಾಳು ಮೆಣಸು, ಹಸಿರು ಹಣ್ಣು. ಗ್ರೀನ್ ಗೋಲ್ಡ್ ಒಂದು ತಳಿ ಇದೆ, ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ಕೊಂಡು. ಮೆಣಸೇ ಬರ್ತದೆ ಸರ್? ಇಲ್ಲ ಇಲ್ಲ ಇಲ್ಲ, ಮೆಣಸಲ್ಲ, ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ಕೊಂಡು ಒಂದು ತಳಿ ಇದೆ. ಒಂದ್ ರೀತಿಯಲ್ಲಿ ಪೂರ್ಣ ಉತ್ತರ ನಿಮ್ಗೆ ಸಿಕ್ಬಿಟ್ಟಿದೆ, ಆದ್ರೆ ಹೊರಗಡೆ ಹಾಕ್ಲಿಕ್ಕೆ ಆಗ್ತಾ ನಿಮಗೆ. ನೋಡೋಣ, ಮುಂದಿನವರು ಕರೆ ಮಾಡ್ತಾರಲ್ಲ, ಉತ್ತರ ಸಿಗುತ್ತೆ. ಕಾಯ್ತಾ. ನಮಸ್ಕಾರ, ಧನ್ಯವಾದ. ಧನ್ಯವಾದ. ಕೆಳಗರೆ, ಕಪ್ಪು ಹಣ್ಣು ಕಾಳು ಮೆಣಸು, ಆದ್ರೆ ಹಸಿರು ಹಣ್ಣು ಅನ್ನೋದಕ್ಕೆ ಯಾವ ಸಂಬಾರ ಪದಾರ್ಥ ಅನ್ವಯ ಆಗ್ತದೆ ಹೇಳ್ಬೋದಾ ನೋಡಿ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಅಲ್ಲ ನಮಸ್ತೆ ಸರ್, ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದು. ಸರಸ್ವತಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಹಸಿರು ಹೊನ್ನು ಯಾವುದು? ಏಲಕ್ಕಿ ಸರ್. ಏಲಕ್ಕಿ ಹೆಂಗ್ ಹೇಳಿದ್ರಿ? ನನ್ಗೆ ರಹಸ್ಯದಲ್ಲಿ ಕೇಳಿದ್ದೇನಲ್ಲ ಸರ್, ಆಗ ಹೇಳಿದ್ದೇನೆ ಸರ್. ಹೌದಾ? ಉತ್ತರ ಸರಿಯಾಗಿ ಹೇಳಿದ್ರಿ. ಹೌದು, ಉತ್ತರ ಉತ್ತರ ಗೊತ್ತಾದ ಅಟ್ಗೆ ನೀವು ನಂಬರ್ ಒತ್ತಿಬಿಟ್ರೇನ ಅಲ್ವಾ? ಅಲ್ವಾ ನನಗೆ ಗೊತ್ತೈತೆ, ಹೇಳೇ ಬಿಡೋಣ ಅಂತ ಅನ್ಕೊಂಡು ಕುತೂಹಲದಿಂದ ಸಂಪರ್ಕ ಮಾಡಿದ್ರಲ್ವಾ? ನಿಮ್ಮಲ್ಲಿ ಮಾತಾಡುವ ಕೃಷಿಯದ್ದಲ್ಲ, ಕೃಷಿ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ಹೌದಾ? ನಮ್ಮಲ್ಲಿ ಕೃಷಿ ಉಂಟಲ್ಲ, ಹಾಗೆ ನನಗೆ ಯಾವಾಗಲೂ ಕೇಳ್ತೇವೆ ಸರ್. ಅಲ್ವಾ? ಹೌದು ಸರ್, ನಿಮ್ಮ ಆಸಕ್ತಿಯನ್ನ ಮೆಚ್ಚಿಕೊಂಡಿದೀವಿ ಸರಸ್ವತಿ ಅವರೇ, ಒಳ್ಳೇದಾಗ್ಲಿ. ಧನ್ಯವಾದ. ಥ್ಯಾಂಕ್ ಯು ಸರ್, ಬಾಯ್. ನಮಸ್ಕಾರ. ಕೇಳಿದ್ರೆ ನೋಡಿ, ಕಪ್ಪು ಹೊನ್ನು ಕಾಳು ಮೆಣಸು, ಹಸಿರು ಹೊನ್ನು ಏಲಕ್ಕಿ, ನೆಲ್ಯಾಣಿ ಗ್ರೀನ್ ಗೋಲ್ಡ್, ಹಸಿರಾಗಿ ಇರುತ್ತೆ. ನೆಲ್ಯಾಣಿ ಗ್ರೀನ್ ಗೋಲ್ಡ್ ನೋಡಿ, ಗ್ರೀನ್ ಗೋಲ್ಡ್ ಹಸಿರು ಹೊನ್ನು. ಆ ತಳಿಯಲ್ಲೇ ಅರ್ಥ ಇದೆ, ಕೆಲವೊಬ್ಬರಿಗೆ ತಕ್ಷಣ ಹೊಳಿಲಿಕ್ಕಿಲ್ಲ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ತಮ್ಮ ಹೆಸರು? ತಿಮ್ಮಯ್ಯನವರು. ಏನ್ ಮಾಡ್ತಾ ಇದ್ರಿ ತಿಮ್ಮಯ್ಯನವರೇ ಕೆಲಸಗಳು ಈಗ? ಈಗ ಕಾಫಿ ಕುಡಿತಿದ್ದೆ ಸರ್. ಹೌದಾ? ಅರೇಬಿಕ್ ಎಲ್ಲ ಮುಗಿತು, ರೋಬಸ್ಟ ಅಲ್ವಾ? ನೀವೆಲ್ಲ ರೋಬಸ್ಟನ ಹಣ್ಣು ಮಾತ್ರ ತೆಗಿತೀರಾ ಅಥವಾ ಹಣ್ಣು ಡೋರೆ ಕಾಯಿ ಎಲ್ಲದೂ ಕಿತ್ಕೊಂಡ್ಬಿಡ್ತೀರಾ? ಇಲ್ಲ, ಒಂದು ಎರಡು ರೌಂಡು ಹಣ್ಣು ಮತ್ತೆ ಕಡೆಗೆ ಪೂರ್ತಿ. ಹಾಗೆ ಕಾಫಿ ಹಣ್ಣು ತಿನ್ನೋ ಕಾಡು ಪ್ರಾಣಿಗಳು ನಾಡು ಪ್ರಾಣಿಗಳು ಯಾವ್ಯಾವ ಇದಾವ ನಿಮ್ಮಲ್ಲಿ? ನಮ್ಮಲ್ಲಿ ಕಾಡಬೇಕು. ಕಾಡ್ಬೇಕು ತಿಂದು ಅಲ್ಲೇ ಹಾಕಿ ಹೋಗುತ್ತಾ ಅಥವಾ ದೂರ ಹಾಕಿ ಹುಡ್ಕೇಳಿ ಅಂತ ಹೋಗ್ತಾ? ಕೆಲವು ಟೈಮ್ ಹಾಕಿರ್ತಾರೆ, ಆದ್ರೂ ಹುಡ್ಕೊಂಡು ಹುಡ್ಕೊಂಡು ಹೆಕ್ಕಂತೀವಿ ಅಲ್ವಾ? ಅದ್ನಾಕ್ ಬಿಡ್ಬೇಕಂತ ಅಲ್ವಾ? ಹೌದು ನೋಡಿ, ಅದೊಂಥರ ಸರ್ಕಸ್, ತಿಂದು ಎಲ್ಲೇ ಹಾಕೋದು ಹುಡ್ಕೇಳಿ ಅಂತ ಹೇಳೋದು. ಹೌದು. ಹೇಗಿದೆ ಈ ಸಾರಿ ಫಸಲು ತಿಮ್ಮಯ್ಯನವ್ರೆ? ಫಸಲು ಹೇಗಿದೆ? ನೋಡಿ, ಅದೇ ಚೆನ್ನಾಗಿ ಕೆಲಸ ಮಾಡಿದ್ರೆ ಚೆನ್ನಾಗಿ ಇಳುವರಿ ಅಲ್ವಾ? ಒಳ್ಳೇದ್ ಕೊಟ್ರೆ ಒಳ್ಳೇದು ವಾಪಸ್, ಕೆಟ್ಟದ್ ಕೊಟ್ರೆ ಕೆಟ್ಟದ್ ವಾಪಸ್. ಹಾಗೆ ಕುಡುಗ ನೇಚರ್ ಸಂಘ ಮಾಡ್ತಾ ಇದೀವಿ. ಹೌದು, ಕುಡುಗಿಲ್ಲ ಕುಡುಗ ನೇಚರ್ ಅಲ್ವಾ? ಅದೇ ಮಾಡಿ ಮಾಡಿ ಬೆಳವಣಿಗೆ ಆಗಿ. ಪ್ರಶ್ನೆ ತಮಗೆ, ದೇಶದಲ್ಲಿ ಸುಮಾರು ಎಷ್ಟು ಕೋಟಿ ಮಹಿಳೆಯರು ಕೃಷಿಯಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ಬೋದಾ? ಎಷ್ಟು ಕೋಟಿ ಹೆಣ್ಮಕ್ಳು ಮಹಿಳೆಯರು ನಮ್ಮ ದೇಶದಲ್ಲಿ ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ? ಕಡಿಮೆ ಸಂಖ್ಯೆ ಇದ್ದಾರೆ. ಆಯ್ತು, ಹತ್ತು ಕೋಟಿ ಹತ್ತತ್ರ ಹೇಳಿದ್ರಿ, ಏಳು ಏಳು ಪಾಯಿಂಟ್ ಏಳು ಕೋಟಿ ಅಂದಾಜು ಹತ್ರ ಬಂದಿದ್ರಿ. ಆದ್ರೆ ಉಳಿದವ್ರು ಕೆಲಸ ಮಾಡ್ತಿರ್ತಾರೆ, ಸಾಲದು ಎಷ್ಟೋ ಜನ ಮನೆ ಕೆಲಸ ಮಾಡೋದೆ ಒಂಥರ ಜವಾಬ್ದಾರಿಯುತವಾದದ್ದು, ಅದನ್ನ ಇಟ್ಕೊಂಡು ಎಷ್ಟೋ ಜನ ಬೇಗ ಬೇಗ ಮುಗಿಸಿ ಒಂಥರ ಮಕ್ಕಳು ತರ ಹುಡುಗರು ತರ ನಾನು ತೋಟಕ್ಕೆ ಹೋಗ್ಬೇಕು, ನಾನು ಕೈ ಜೋಡಿಸ್ಬೇಕು, ನಾನು ಮನೆತನವನ್ನು ಬೆಳೆಸ್ಬೇಕಂತ ಅನ್ಕೊಂಡು ಆಸಕ್ತಿಯಿಂದ ಕೈ ಜೋಡಿಸಿದೆ. ಹೌದು, ಕೆಲವೊಬ್ರಂತೂ ಪುರುಷರಿಗಿಂತ ಇನ್ನೂ ಮುಂದೆ ಇನ್ನೂ ಜೋರು. ಮತ್ತೆ ಆತರ ಹುರುಪೆ ಮನೆತನವನ್ನು ಬೆಳೆಸೋದು ನಿಜ ನಿಜ. ಧನ್ಯವಾದ ತಿಮ್ಮಯ್ಯನವರು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಕೃಷಿಯನ್ನ ಬೇಸಾಯವನ್ನ ಹೀಗೂ ಕರೀತಾರೆ ಅಲ್ವಾ? ಬೇಸಾಯ, ನೀನು ಸಹಾಯ, ನಿನ್ನ ಮನಮಂದಿ ಎಲ್ಲ ಸಹಾಯ ಅನ್ಕೊಂಡು, ಸಹಾಯ ಅಲ್ಲ ಸಹಾಯ. ಮುಂದಿನ ಕರೆ. ಕಡಿತವಾಯ್ತು. ಕೆಳಗರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಇನ್ನು ಇಬ್ರು ಮಾತಾಡ್ಬೋದು, ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಮಯ ಇದೆ. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ನಿಮ್ಮ ಹೆಸರು ಕೇಳ್ತಾ ಇದೆಯಾ? ರೇಡಿಯೋ ಸದ್ದು ಕಡಿಮೆ ಮಾಡಿದರೆ ನಾವು ನೀವು ಮಾತಾಡ್ಬೋದು. ಇಲ್ಲ, ವ್ಯತ್ಯಾಸ ಆಯಿತು. ಪ್ರತಿದಿನ ಕಿಸಾನ್ ವಾಣಿಯಲ್ಲಿ ರೈತ ಬಾಂಧವರೇ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಿತ್ತರವಾಗ್ತವೆ, ನಿಮಗೆ ಉಪಯುಕ್ತವಾದ ವಿಚಾರಗಳು ಸಿಗ್ತವೆ, ಒಂದು ರೀತಿಯಲ್ಲಿ ನಿಮಗೆ ಹುರುಪು ಸಿಗುವ ಮಾಹಿತಿ ಲಭ್ಯ ಆಗ್ತದೆ. ತಪ್ಪದೇ ಕಾರ್ಯಕ್ರಮವನ್ನು ಆಲಿಸಿಕೊಳ್ಳಿ, ನಿಮ್ಮ ಬದುಕಿನ ಬದಲಾವಣೆಗಳಿಗೆ ಈ ವಿಚಾರಗಳನ್ನು ಬಳಸಿಕೊಳ್ಳಿ. ನಮಸ್ಕಾರ, ಯಾರು ತಾವು? ಯಾರು ತಾವು, ತಮ್ಮ ಹೆಸರು ಹೇಳಿ, ಕೇಳ್ತಾ ಇದೆಯಾ? ಇಲ್ಲ, ವ್ಯತ್ಯಾಸ ಆಯಿತು. ಸ್ನೇಹಿತರೆ, ಇನ್ನು ಒಬ್ಬರು ಅಥವಾ ಇಬ್ಬರ ಜೊತೆ ಮಾತಾಡ್ಬೋದು, ಸಮಯ ನೋಡೋಣ. ನಮಸ್ಕಾರ, ಯಾರು ತಾವು ಮಾತಾಡಿ, ತಮ್ಮ ಹೆಸರು? ಚಂದ್ರಶೇಖರ್ ಅವ್ರು ಎಲ್ಲಿಂದ ಸ್ವಾಮಿ? ಕೊಡಗು ಜಿಲ್ಲೆ ಪೆರಜೆ ಗ್ರಾಮದಿಂದ. ಎಲ್ಲಿಂದ? ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು. ಹಾ, ಯಾವ ಯಾವ ಊರು ಇದು? ಪೆರಜೆ ಗ್ರಾಮ ಬರ್ತದೆ ಸರ್, ಕೊಡಗಿನಿಂದ. ಪೆರಜೆ, ಅದೇ ಅದೇ ಅಂದ್ರೆ ಕೇರಳ ಬಾರ್ಡರ್ ಬರ್ತಾ ಇದು. ಹೌದು ಹೌದು. ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ ಹೇಳಿ? ಮಡಿಕೇರಿಯಿಂದ ನಮಗೆ ಇಲ್ಲಿಂದ ಒಂದು 43 ಕಿಲೋಮೀಟರ್ ಆಗ್ತದೆ. ಓಹೋ, ತಾವು ತಾವು ಕೃಷಿಕರು ಅಲ್ವಾ? ನಾವು ನಮಗೆ ಅಡಿಕೆ ತೋಟ ಮತ್ತು ರಬ್ಬರು ಮತ್ತೆ ಒಂದು ಎರಡು ಮೂರು ಲವಂಗ ಗಿಡಗಳಿವೆ. ಅಡಿಕೆ, ತೆಂಗು, ರಬ್ಬರು, ಕೊಕ್ಕೋ. ಎಷ್ಟು ಎಕರೆ ತೋಟ ಅಣ್ಣ ನಮಗೆ? ಅಷ್ಟು ಒಂದು 2-3 ಎಕರೆ ಜಾಗ ಇದೆ. ಓಹೋ, ಇಷ್ಟರಲ್ಲೇ ಬದುಕನ್ನ ಕಟ್ಟಿಕೊಂಡಿದ್ರಿ ಅಲ್ವಾ? ಇಷ್ಟರಲ್ಲೇ ಬದುಕನ್ನ ಸಾಗಿಸಿದ್ರಿ? ಹೌದು, ಬೇರೆ ನಮ್ದು ಹಳ್ಳಿ ಪ್ರದೇಶ, ಗುಡ್ಡಗಳ ಪ್ರದೇಶ. ದನಕರುಗಳನ್ನ ಇಟ್ಕೊಂಡಿದ್ದೀರಾ? ದನಕರು ಮೊದಲೇ ಇತ್ತು ಸರ್, ನಾನೊಂದು ಪೇಷಿಟ್ ಅದರಿಂದ ನಾನು ದನಗಳನ್ನ ಮಾರಿಬಿಟ್ಟೆ. ಈಗ ದನಗಳನ್ನು ಸಾಕೋದು ಕಡಿಮೆ. ಲೇಬರ್ ಸಿಗೋದು ಕಷ್ಟ ಸರ್ ಇಲ್ಲಿ ಅಲ್ವಾ? ಹೌದು ಹೌದು, ಅನನುಕೂಲ ಆಗುತ್ತೆ, ಏನ್ ಮಾಡೋದು, ವ್ಯತ್ಯಾಸಗಳು ಆಗ್ತಾ ಇರ್ತವೆ. ಹೌದು. ಪ್ರಶ್ನೆ ತಮಗೆ ಚಂದ್ರಶೇಖರ್ ಅವರೇ, ಪ್ರಶ್ನೆ ಒಂದು ತಮಗೆ ಹೇಳಿ ಸರ್. ಬೇಬಿ ಎಂಬ ಪದವು, ಬೇಬಿ ಬೇಬಿ ಎಂಬ ಪದವು ಸೇರ್ಪಡೆಯಾಗಿರುವ ಒಂದು ಬೆಳೆ ಇದೆ, ಏನು ಅದರ ಹೆಸರು ಅಂತ ಹೇಳಬೇಕು. ಅದರ ಮೊದಲ ಪದವನ್ನೇ ಬೇಬಿ ಅಂತ ಹೇಳ್ತಾರೆ, ಇನ್ನೊಂದು ಪದ ಸೇರಿದ್ರೆ ಒಂದು ಬೆಳೆಯ ಹೆಸರು ಅದು. ಬೇಬಿ ಬೇಬಿ ಬೇಬಿ ಅನ್ನೋ ಒಂದು ಪದ ಸೇರ್ಕೊಂಡ್ರೆ ಇನ್ನೊಂದು ಪದ ಸೇರಿಸಿದ್ರೆ ಆ ಒಂದು ಬೆಳೆಯ ಹೆಸರು ಬರುತ್ತೆ. ಬೇಬಿ ಕಾರ್ನ್ ಕೇಳಿದ್ರ? ಬೇಬಿ ಕಾರ್ನ್, ಬೇಬಿ ಕಾರ್ನ್ ಅನ್ಕೊಂಡು ಒಂದು ಬೆಳೆ ಅದೇ. ಹೌದೌದು, ಧನ್ಯವಾದ. ಇಲ್ಲ, ಸಮಯ ಸಾಕಾಗ್ತಲ್ಲ, ಇನ್ನೊಂದ್ಸರಿ ಮಾತಾಡೋಣ. ಧನ್ಯವಾದ ಶತ್ರುಗಳೇ, ಸಮಯ ಹೋಗ್ತಾ ಇರುತ್ತಲ್ವಾ, ಹಾಗಾಗಿ ನಾವು ಇಲ್ಲಿಗೆ ನಿಲ್ಲಿಸ್ತದ್ವಿ. ಕರೆ ಮಾಡಿದ, ಆಲಿಸಿದ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ವಿ. ನಮಸ್ಕಾರಗಳು. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಈಗ ವಾಣಿಜ್ಯ ಪ್ರಕಟಣೆಗಳು. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ಅಬ್ಬಾ, ನಮ್ಮ ಮನೆ ಕನಸು ಈಗ ನನಸಾಯ್ತು ಬಿಡಿ. ಇದೀಗ ಎಲ್ಲರ ಕನಸು ನನಸು ಮಾಡುತ್ತಿದೆ. ಪಿರಿಯಾಪಟ್ಟಣ ನಗರದಲ್ಲಿ ಸ್ಯಾಂಡ್ ಸಿಟಿ ವಿಶ್ವ ದರ್ಜೆಯ ಮೂಲಭೂತ ಸೌಕರ್ಯವನ್ನು ಹೊಂದಿರುವ ಸೈಟ್ ಗಳು ಸ್ಕ್ವೇರ್ ಫೀಟ್ ಗೆ 1199 ರೂಪಾಯಿ ಆರಂಭದ ಬೆಲೆಯೊಂದಿಗೆ ನಿಮಗೆ ಲಭ್ಯ. ಮಾಹಿತಿಗೆ ಕಾಲ್ ಮಾಡಿ 9243002323 ಅಥವಾ 9243002424. ಭಾಗಮಂಡಲ ಗ್ರಾಮ ಪಂಚಾಯಿತಿಗೆ ಒಳಪಡುವ ತಾವೂರು ವಾರ್ಡ್ ಸಭೆ ನಾಳೆ ಬುಧವಾರ ಪೂರ್ವಾಹ್ನ 10:00 ತಾವೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಭಾಗಮಂಡಲ ವಾರ್ಡ್ ಸಭೆ ನಾಳೆ ಬುಧವಾರ ಅಪರಾಹ್ನ 3:30 ಭಾಗಮಂಡಲ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ವಾರ್ಡ್ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿರುವ ಅಭಿಲಾಷ್ ಸ್ಟೋರ್ನಲ್ಲಿ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, ಪ್ರೆಸ್ಟೀಜ್ ಗ್ಯಾಸ್ ಸ್ಟೌವ್ ಬೈ ಒನ್ ಗೆಟ್ ತ್ರೀ ಫ್ರೀ, ಪ್ರೆಸ್ಟೀಜ್ ಕುಕ್ಕರ್ ಬೈ ಒನ್ ಗೆಟ್ ಒನ್ ಫ್ರೀ, ಫಾಸ್ಟ್ ಟ್ರ್ಯಾಕ್ ವಾಚ್ ಸನ್ ಗ್ಲಾಸಸ್ ಮೇಲೆ ಅಪ್ ಟು 20% ಡಿಸ್ಕೌಂಟ್, ವೈಲ್ಡ್ ಕ್ರಾಫ್ಟ್ ಅಮೆರಿಕನ್ ಟೂರಿಸ್ಟ್ ಲಗೇಜ್ ಬ್ಯಾಗ್ ಗಳ ಮೇಲೆ ಅಪ್ ಟು 40% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ನಿಧನ ಸುದ್ದಿ. ಮೂಲತ್ ಚಿಕ್ಕಮಂಡೂರು ಕರಳನ, ಬೆಂಗಳೂರ ಸಂಜಯ ನಗರದ ವಾಸಂಜ, ಅಜ್ಜಿಕುಟ್ಟೀರ ರಾಜು ನಂಜಪ್ಪ ಅಯ್ಯಂಗ ಇಂದು ಪೊಲಾಕ ಮರಣಪಟ್ಟಿತು. 81 ಬಯತ್ರ ಅಜ್ಜಿಕುಟ್ಟೀರ ರಾಜು ನಂಜಪ್ಪ ಅಂಡ ಆಕಿರಿ ಕಾರ್ಯ ನಾಳೆ ಪೊಲಾಕ 8:00 ಬೆಂಗಳೂರು ಹೆಬ್ಬಾಳು ಕ್ರಿಮಿಟೋರಿಯಂಲು ನಡಪ. ಬೆಕ್ಕೆಸೊಡ್ಲೂರು ಗ್ರಾಮತ್ರ ಪೌತಿ ಮಲ್ಲಮಾಡ ಪೆಂಬಯ್ಯ ಅಂಡ ಪೊಣ್ಣು ಜಾನಕಿ ಅಯ್ಯಂಗ ಇಂದು ಮರಣಪಟ್ಟಿತು. 72 ಬಯತ್ರ ಮಲ್ಲಮಾಡ ಜಾನಕಿ ಅಂಡ ತಾಮನೆ ಮಲ್ಲಂಗಡ ಬೆಳ್ಳೂರ್ ಆಕಿರಿ ಕಾರ್ಯ ನಾಳೆ ಪೊಲಾಕ 10:00 ಬೆಕ್ಕೆಸೊಡ್ಲೂರು ಗ್ರಾಮತ್ರ ಅಂಡ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯೊಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ದೇಶದ ಕೋವಿಡ್ 3ನೇ ಅಲೆ ಶುರುವಾನ ಮಾರಿಪತ್ ಅವಶ್ಯ ಮುನ್ನೆಚ್ಚರಿಕೆ ಎಡತೊಕಾಯಿತು. ಜಿಲ್ಲಾಧಿಕಾರಿ ಇಂದು ಬೊರೆ ಬೊರೆ ಅಧಿಕಾರಿಯಡ ಕೂಡ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲು ಸಮಾಲೋಚನೆ ಸಭೆ ನಡೆತುಚಿ. ಜಿಲ್ಲರ 5 ತಾಲೂಕು ಕೋವಿಡ್ ಆರೈಕೆ ಕೇಂದ್ರ ಶುರು ಮಾಡೋಕೆ ಅವಶ್ಯ ಕ್ರಮ ಎಡತೊಂಡು ಅಣ್ಣನದಲ್ಲತೆ ಅವಶ್ಯ ಆಮ್ಲಜನಕ ದಾಸ್ತಾನು ಮಾಡಿಯೋನಿಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ಇದೇ ತಿಂಗಳ 26 ನಡಪ ಗಣರಾಜ್ಯೋತ್ಸವ ದಿನಾಚರಣೆಗೆ ಸಂಬಂಧಪಟ್ಟ ಮುಪ್ಪಡೆ ಸಭೆ ಇಂದು ಜಿಲ್ಲಾಧಿಕಾರಿರ ಕೊರವು ಕಾರ್ಯಕ್ಕೆ ನಡೆದಿತು. ಕೋವಿಡ್ ಕಾಯಿಲ ಉಳ್ಳ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತೋದು ಬಾಂಡ ಕವಾಯತು ಕೂಡ್ನನಿಕೆ ಬೋರೆ ತರತರ ಎಲ್ಲ ವ್ಯವಸ್ಥೆನ ಸರಿಯಾಯಿತು ನಡೆತೋನಿಕೆ ಅವು ಇಲಾಖಾಧಿಕಾರಿಯಕ್ಕೆ ನಿರ್ದೇಶನ ಮಾಡಿಚಿ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಪುದಿಯ ಕಾರ್ಯಕಾರಿ ಸಮಿತಿರ ಆದ್ಯ ಮುಟ್ರ ಸಭೆ ಇಂದು ನಗರತ್ರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಕಚೇರಿಯಲ್ಲಿ ಅಧ್ಯಕ್ಷ ಕೇಶವ ಕಾಮತೈಂಡ ಕೊರವು ಕಾರ್ಯಕ್ಕೆ ನಡೆದಿತು. ದಂಡಾರ್ಥ 21-ನೇ ಸಾಲರ ಪಣಕಾಸಿಗೆ ಕಾಲತ್ರಡಿ ಕೊಡಗು ಜಿಲ್ಲಾ ವ್ಯಾಪ್ತಿಲು ಬಪ್ಪ ಹೋಟೆಲ್ ರೆಸಾರ್ಟ್ ರೆಸ್ಟೋರೆಂಟ್ ಮನರಂಜನಾ ಪಾರ್ಕ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಪರೇಟರ್ಸ್ ತಂಗಡ ಆಸ್ತಿ ತೆರಿಗೆರ ಪಾವತಿಲು %50 ತಿಂಗತರ ಕರೆಂಟ್ ಡಿಮ್ಯಾಂಡ್ರ ಮೀದ %3 ರಿಯಾಯಿತಿನ ಸರ್ಕಾರ ಘೋಷಣೆ ಮಾಡಿತು. ಇಕ್ಕ ಅಣ್ಣ ಉದ್ದಿಮೆದಾರಂಗ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆರ ವೆಬ್ಸೈಟ್ಲು ಪೆದ ನೋಂದಣಿ ಮಾಡಿಯೋನಿಕೆ ಇಲಾಖೆರ ಉಪನಿರ್ದೇಶಕ ಈಶ್ವರ್ ಕುಮಾರ್ ಖಂಡು ಮಾಹಿತಿ ತಂತು. ಸ್ವಾಮಿ ವಿವೇಕಾನಂದ ಇಂಡ ಪುಟ್ಟನ ನಾಳರ ಮಾರಿಪತ್ ನಾಳೆ ಪೊಲಕ 10:30 ಮಡಿಕೇರಿರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಸಭಾಬಾಡೆಲು ಜಿಲ್ಲಾಡಳಿತ ಕೂಡ್ನನಿಕೆ ಬೊರೆ ಬೊರೆ ಇಲಾಖೆ ಒಕ್ಕೂಟ ಸೇವಾ ಘಟಕ ಸಂಘ ಸಂಸ್ಥೆರ ಕೂಟಾದನೆಲು ರಾಷ್ಟೀಯ ಯುವ ದಿನ ಪಿಂಯ ಯುವ ಸಪ್ತಾಹ ಉದ್ಘಾಟನೆ ನಡಪ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ನಗರಸಭೆ ಅಧ್ಯಕ್ಷ ನೆರವಂಡ ಅನಿತಾ ಪೂವಯ್ಯ, ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಕಾಲೇಜರ ಪ್ರಿನ್ಸಿಪಾಲ್ ಡಾ ಚೌರಿರ ಜಗತ್ ತಿಮ್ಮಯ್ಯ ಕೂಡ್ನನಿಕೆ ಸಂಘ ಸಂಸ್ಥೆರ ಪದಾಧಿಕಾರಿಯ ಇಲಾಖಾಧಿಕಾರಿಯ ಕೂಡಿಯಾಡುವ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಪಿಂಯ ಕ್ರೀಡಾ ಇಲಾಖೆ, ಜಿಲ್ಲಾ ಯುವ ಒಕ್ಕೂಟ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಕೂಡ್ನನಿಕೆ ಬೊರೆ ಬೊರೆ ಸಂಘ ಸಂಸ್ಥೆರ ಕೂಟ ಆದ್ದನೆಲು ನಾಳೆ ಮಧ್ಯಾಹ್ನ 1:00 ಎಫ್ಎಂಕೆಎಂಸಿ ಕಾಲೇಜು ಸಭಾಬಡೆಯಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. ಕಾಲೇಜು ಶಿಕ್ಷಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಷ್ಟೀಯ ಸೇವಾ ಯೋಜನಾ ಘಟಕ, ರೆಡ್ ಕ್ರಾಸ್ ಘಟಕ, ರೆಡ್ ರಿಬ್ಬನ್ ಕ್ಲಬ್ ಕೂಡ್ನನಿಕೆ ಬೊರೆ ಬೊರೆ ಸಂಸ್ಥೆರ ಕೂಟಾದ ನೆಲು ನಾಳೆ ಮಧ್ಯಾಹ್ನ 1:00 ಮಡಿಕೇರಿಯರ ಜೂನಿಯರ್ ಕಾಲೇಜು ರಾಷ್ಟೀಯ ಯುವ ದಿನ ಪಿಂಯ ಯುವ ಸಪ್ತಾಹ ಕಾರ್ಯಕ್ರಮ ನಡಪ. ಜಿಲ್ಲೆಯಲ್ಲಿ ಇಂದು ಚೊವ್ವಾಚ 27 ಪುದಿಯ ಕೋವಿಡ್ ಕಾಯಿಲೆ ಪತ್ತೆ ಆಯಿತು. ತಾಲೂಕುವಾರು ವಿವರ: ಮಡಿಕೇರಿ 7, ವಿರಾಜಪೇಟೆ 5, ಸುಮಾರ್ಪೇಟೆ 15. ಕೈಂಜ 24 ಗಂಟೆಲು ಒಟ್ಟಾಳ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಯಿತು. ಜಿಲ್ಲೆಯಲ್ಲಿ ದಿಕ್ಕ 289 ಸಕ್ರಿಯ ಪ್ರಕರಣ, 54 ಕಂಟೈನ್ಮೆಂಟ್ ವಲಯ. ಪಾಸಿಟಿವಿಟಿ ದರ ಶೇಕಡಾ 0.84 ಉಂಡು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಕೋವಿಡ್ ಮಾಹಿತಿ.